44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:32. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ, ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದೀವಿ ಹೆಜ್ಜೆ. ಶತಮಾನದಿಂದಲೂ ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿಗೀಚಿದ್ದೇವೆ, ದೀಪ ಮುಡಿಸಿದ್ದೇವೆ. ಇದು ರಾಷ್ಟ್ರಕವಿ ಜಿಎಸ್ ಶೂರದ್ರಪ್ಪನವರ ನುಡಿ. ಆತ್ಮೀಯರೇ, ಇಂದು ರಾಷ್ಟ್ರಕವಿ ಜಿಎಸ್ ಶೂರದ್ರಪ್ಪನವರ ಜನ್ಮದಿನ. ಅವರ ಸವಿ ನೆನಪಿನೊಂದಿಗೆ ನಿಮಗೆಲ್ಲರಿಗೂ ಡಾಕ್ಟರ್ ಬಸವರಾಜ್ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಕಾರ್ಯಕ್ರಮ ಚಿತ್ರಗೀತೆಗಳು. ಸ್ನೇಹಿತರೆ, ನಿಮಗೆಲ್ಲರಿಗೂ ಮುಸ್ಸಂಜೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಜೊತೆಗಿದ್ದೀನಿ ಡಾಕ್ಟರ್ ಬಸವರಾಜ್ ಗುಬ್ಬಿ, ನಿಮ್ಮ ಬಾನುಲಿ ಗೆಳೆಯ. ಆರಂಭಕ್ಕೆ ಕೇಳೋಣ ಶುಕ್ರ ಚಿತ್ರದ ಗೀತೆ. ಹಾಡಿದ್ದಾರೆ ನಂದಿತಾ ಹಾಗೂ ಬದ್ರಿ. ಸಾಹಿತ್ಯ ಗೊಟೂರಿ ಅವರದು, ಸಂಗೀತ ಗೌತಮ್. ಭಾರತಿ ನೋಡಿದೆಯೇ ನೀ, ಅವರಿಗಿರೋ ಒಳ್ಳೆ ಬ್ಯೂಟಿ ನಿನಗಿದೆಯೇ ಮೇರಾ? ಬಂಗಾರಿ ನೋಡು ಬಿಂಗದ ಸಿಂಗಾರ ಕನ್ಯಾರತ್ನ ಬೇಡವೇ ಇತ್ತಾಯತ್ನ, ಅಲೇನೆ ಕನ್ಯಾರತ್ನ ಬೇಡವೇ ಇತ್ತಾಯತ್ನ. ನೀನೇ ಕೊಡ್ತೀಯಲ್ಲ ನಾನೇ ಕೊಡ್ಲೋ, ಆ ಕೊಡ ಕಿಲಾಡಿ ಜೋಡಿ ಸಾಕು ಬಿಡು ಬಿಡು ಗಾಡಿ. ವಿ ಶ್ರೀಧರ್ ಅವರು ಸಾಹಿತ್ಯ ರಚಿಸಿ ಸಂಗೀತ ನೀಡಿರುವ ಚಿತ್ರ ಕೃಷ್ಣನ ಮ್ಯಾರೇಜ್ ಸ್ಟೋರಿ. ಗಾಯಕರು ಅನುರಾಧ ಭಟ್, ನಂದಿತಾ, ಚೈತ್ರ ಹಾಗೂ ವಿಲ್ಕಾ ಸಿಂಗ್. ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನಿನ್ನ ನೆನಪಲ್ಲಿ ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ, ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ. ಹುಚ್ಚು ಮನಸ್ಸು ಕಣ್ಣ ಮುಚ್ಚಲಿಲ್ಲ, ರೆಪ್ಪೆ ನಡುವೆ ಕೇಕೆ ಹಾಕಿದ್ದಲ್ಲ, ಏನೇಯಾದ್ರೂ ಇವಳ ನಡುವು ಕೊಡದಲ್ಲ. ಕೃಷ್ಣ ನಮಗಿಷ್ಟ. ಒಂದ ನೋವು ತಡೆಯಲ್ಲ ನಾವು ಹೋಗಿ ಮದುವೆ ಯಾಕೆ ಅಂದ್ರು ಫ್ರೆಂಡ್ಸ್ ಎಲ್ಲ ಹಾಳಾದ ವಯಸ್ಸು ಮದುವೆ ಯಾಕೆ ಸೃಷ್ಟಿ ಮಾಡ್ದಲ್ಲ ನನ್ನ ಕೂಡ ದುಃಖ ಹಾಕಿ ತಗಲಕ್ ಬರ್ತಲ್ಲ ತಾಳಿ ಅಂದ್ರೆ ಕೈ ಆಗೋ ಶೇಗಾಯ್ತಲ್ಲ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ನಿನ್ನ ನೆನಪಲ್ಲಿ ನಿದ್ದೆ ಬಂದಿಲ್ಲ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಧ್ವನಿಗಳಲ್ಲಿ ಕೇಳಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದ ಗೀತೆ. ಗೌಸ್ಫೀರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು ಎಲ್ಲಿ ಹೋದರು ಎಲ್ಲಿ ಬಂದರು ನಿನ್ನದೇ ಅಮಲು ವಿರಾಮ ನೀಡುತ್ತಿಲ್ಲ ಯಾರಿಗೆ ಹೇಳುವುದು ಸೈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ ತೋಳಿಗೆ ಚಿಂತೆ ತೂರಿ ಗಾಳಿಗೆ ನನ್ನ ನೆರಳಿಗೆ ಈಗ ನಿನ್ನ ನೆರಳು ಒಂತಿರಬೇಕು ಕೈಯ ಬೆರಳಿಗೆ ಬೇಗ ನಿನ್ನ ಮುಂಗುರುಳು ಸಿಗಬೇಕು ಸಾಕು ಹೃದಯಕ್ಕೆ ಒಣ ಚಂಬ ಹೀಗೆ ಮೂಡಿತು ಹೀಗೆ ಮಾಡಿತು ಹುಚ್ಚು ಪ್ರೀತಿ ಇದು ನನ್ನಲ್ಲಿ ನಾನೇ ಇಲ್ಲ ಎಲ್ಲಿ ಹುಡುಕುವುದು ಮಾತು ಮಾತಿಗೂ ನಿನ್ನ ಸೆಳೆತವು ಜೀವ ಹಿಂದಿರಲು ನಿನ್ನಿಂದ ತುಂಬ ಕಷ್ಟ ದೂರ ಉಳಿಯುವುದು ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ ಒಂಟಿಯಲ್ಲ ನಾ ಎಂದಿಗೂ ಇನ್ನು ಮುಂದೆ ಬಾಳಲಿ ತುಂಬ ಮುದ್ದು ಮಾಡು ಒಂದು ಜೀವ ಈಗ ಸ್ವಂತ ತಲುಪಿ ಬಿಟ್ಟೆ ನಾನು ತಾಯಿಲಿ ತೇಲುವ ಅಂತ ಇದು ಬಹು ಜನುಮಗಳ ಸರಿ ಪ್ರತಿ ಜನುಮಕ್ಕೂ ಹೀಗೆ ಅವಿರಾದ ಪ್ರೀತಿ ಸಾಲನು ಹಣಿಯಲ್ಲಿ ನೀನು ಬರಿ ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ ಏನಿಯಾದ ಇರಲಿ ಏನೆ ಹೋಗಲಿ ನನ್ನ ಹೃದಯವಿದು ನಿನ್ನದೆ ಇಲ್ಲ ಸಂಶಯ ನಾನು ನಿನಗಾಗಿ ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗಾರೆಗಳಿಗೆ ದೂರವೇ ನಿಂತರೆ ಆತ್ಮೀರೇ ತರಂಗಾಂತರ 444.44 meters ಅಥವಾ 675 kHz ಹಾಗೂ ಎಫ್ಎಂ ಕಂಪನಾಂಕ 103.5 MHz ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 5:56:59. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಶ್ವೇತಾ ಅವರ ಧ್ವನಿಯಲ್ಲಿ ಸಜನಿ ಚಿತ್ರದ ಗೀತೆ. ರಾಮಮೂರ್ತಿಯವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಎ.ಆರ್. ರೆಹಮಾನ್. ಸಾಮ್ರಾಟ್ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಂಬರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ, ನಿಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊಂತೀರಿ, ನಮ್ ಕಡೆ ಶಿರಾ ಅಂದ್ರೆ ಕೇಸರಿ ಬಾತ್ ಅನ್ಕೊಂತೀವಿ. ಎಂತದು ಎಂತದು ಹಾಡುದಂತ ಕೂಡುದಂತ ಕುಣಿಯುದಂತ ಹೆಂಗಪ್ಪ ಹೆಂಗಪ್ಪ ಹಾಡುದ್ಯಾಂಗ ಕೂಡುದ್ಯಾಂಗ ಕುಣಿಯುದ್ಯಾಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು. ಎದೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು, ಬೆರಿಬೇಕು ನಾವು ಮೊದಲು ನಲಿದಾಡಲು. ನಾವೆಲ್ಲರೂ ಸರಿಹೋಗಲು ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡ ಅಂದ್ರೆ ಎಳನೀರು ಕಾಯಂತೆ, ಗದಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ ಕಡೆ ಭಂಗಿ ಅಂದ್ರೆ ಹೋಗಿ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡೆ ಭಂಗಿ ಅಂದ್ರ ಚೊಕ್ಕ ಮಾಡು ಮಾನವರ ನಾಮವದು. ಸಾವಿರ ಹೂವ ಎದೆ ಹಣಿ ಬೇಕು ಜೇನಿನ ಗೂಡಾಗದು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗದು. ಉಡಿಗೇರಿಯಾದರೇನು ಮಡಿಕೇರಿಯಾದರೇನು, ದುಡಿಬೇಕು ನಾವು ಮೊದಲು ಗಣಿಯಾಗಲು. ಬಂಗಾರದ ಗಣಿಯಾಗಲು ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯುವುದು ಯಾವುದು ಬಿಡೋದು. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು ಹದಿನಾಲ್ಕು ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನಗಳು. ಕನ್ನಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ, ಭೂಪಠದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆಗಿದೆ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸಾಹುಕಾರ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.